ಶ್ರೀಕೃಷ್ಣ ಧರ್ಮರಾಯನ ಮತ ಒಂದೇ ಸಾಲದು, ಉಳಿದಂತಹ ಭೀಮಾರ್ಜುನರ ಮತವನ್ನು ಕೇಳಬೇಕು ಎಂಬ ಕಾರಣಕ್ಕಾಗಿ ಭೀಮನನ್ನು ಅರ್ಜುನನನ್ನು ಕರೆದು ವಿಚಾರಿಸ್ತಾನೆ. ಅರಸ ನಿಂತೆನಲು ಅರಸ ಇಂತೆನಲ ರಮಾಧವ ಹೇಳಿದಂತಹ ಮಾತನ್ನು ಕೇಳಿ ಕೃಷ್ಣನಿಗೆ ಏನು ಮಾಡೋಣ ಎಂದನ್ನಿಸ್ತದೆ. ಅರ್ಜುನನು ಕೂಡ ಹಾಗೆ ಅಣ್ಣನ ಮತವೇ ನಮ್ಮ ಮತ ಅಂತೇಳಿ ಹೇಳಿದಂತಹ ಸಂದರ್ಭದಲ್ಲಿ ಸಹದೇವ ಮಾತ್ರ ವಿಶಿಷ್ಟವಾದಂತಹ ಒಂದು ಆಲೋಚನೆಯನ್ನು ಕೊಡುತ್ತಾನೆ. ಸಂಧಿಯ ಬೆಸುಗೆ ಹತ್ತದು ಕೌರವೇಂದ್ರನಲ್ಲಿ ಎಂಬಂತಹ ಒಂದು ಮಾತನ್ನು ಸಹದೇವ ಹೇಳುತ್ತಾನೆ. ಹಾಗಾದರೆ ಧರ್ಮರಾಯ ಭೀಮಾರ್ಜುನನ ಕುಲ ಸಹದೇವರುಗಳಲ್ಲಿ ಅಭಿಪ್ರಾಯ ವ್ಯತ್ಯಾಸ ಉಂಟು ಅಂತೇಳಿ ತಿಳಿದಂತಹ ಕೃಷ್ಣ ವನವಾಸದಲ್ಲಿ ಪಟ್ಟಂತಹ ಕಷ್ಟ, ಕೌರವನ ದುಷ್ಟತನವನ್ನು ಸಹಿಸಿಕೊಂಡಿರುವಂತಹ ದ್ರೌಪದಿಯನ್ನು ಕೇಳ್ತೇನೆ ಎಂಬ ಹಾಗೆ ದ್ರೌಪದಿಯನ್ನು ಕರೆತರುವುದಕ್ಕೆ ಚಾರಕನನ್ನಟ್ಟುತ್ತಾನೆ. ದ್ರೌಪದಿಗೆ ಸಂತೋಷವಾಗುತ್ತದೆ. ರಣವ ಗಂಟಿಕ್ಕುವನೇ ಮುರರಿಪು, ಇದು ಸನುಮತವೂ ಹೌದು ಎಂದು ಸಿಂಗರಿಸಿಕೊಂಡು ಹೊನ್ನ ಅಂದಣವನ್ನೇರಿ ಅಬುಜಾಕ್ಷಿಯರ ಗಡಣದೊಂದಿಗೆ ಹೊರಡುತ್ತಾಳೆ. ಬಂದಾಗ ಭೀಮಸೇನ ಕಾಣಸಿಗುತ್ತಾನೆ. ಭೀಮಸೇನ ದ್ರೌಪದಿಯಲ್ಲಿ ನಾವು ನಿರ್ಣಯಿಸಿದಂತಹ ವಿಚಾರ ಹೀಗೆ ಎಂದು ಹೇಳಿದಂತಹ ಸಂದರ್ಭದಲ್ಲಿ ಕೋಮಲಾಂಗಿ ಎಂದು ದ್ರೌಪದಿಯನ್ನು ಸಂತೈಸುತ್ತಾನೆ. ಸಂಧಿಯೇ ಕಲಿಭೀಮ, ನಿನಗೆ ಇದು ಆನಂದವೇ ಅಂತೇಳಿ ದ್ರೌಪದಿ ದುಃಖಿಸ್ತಾಳೆ. ಈಗ ರಣವ ಗಂಟಿಕ್ಕುವನೇ ಮುರರಿಪು, ರಣವ ಗಂಟಿಕ್ಕುವನೇ ಮುರ ಅಲರಿ ಪೋಮು ರಣವ ಗಂಟಿಕುವನೆ ಮುರರಿ ಪೋ ಸನು ಮತವಿದ ಬಲೆ ಸನು ಮತವಿ ದೆಂದ ಬಲೆ ಹೊನ್ನವಯೇ ಪೊರಟಳಂಬು ಜಾಕ್ಷಿಯರ ಗಡನದಲೆ ಕೋಮಲಾಂಗಿ ಕೇಳೆ ಮದ ಗಜ ಗಾಮಿನಿ ಪಾಂಚಾಲೆ ವಚನವ ಶಿವ ಶಿವ ನೀವಿಂದು ಕೈಗೊಂಡಿರೆ ಯತಿತ್ವವನೆಂದು ಹೊರಳಿದಳು ಹೊರಳಿದಳು ಸಂಧಿಯೇ ಕಲಿ ಭೀಮ ಭೀಮ ಆ ಪಾಂಡವರೆಲ್ಲರೂ ಕೌರವನಲ್ಲಿ ಸಂಧಿಗಾಗಿ ಮನ ಮಾಡಿದ್ದಾರೆ ಎಂಬುದನ್ನು ತಿಳಿದಂತಹ ದ್ರೌಪದಿ ಅತ್ಯಂತ ದುಃಖಿತಳಾಗಿ, ಪವನಜ ತರುಣಿಯೊಬ್ಬಳಿಗೆ 5 ಗಂಡಂದಿರಿದ್ದೀರಿ ನೀವು, ಒಬ್ಬಳಿಗೆ ಒಬ್ಬ ಗಂಡ ಇದ್ದರೂ ಕೂಡ ಹೆಣ್ಣನ್ನು ಕಾಪಾಡುವುದಕ್ಕೆ ತನ್ನ ಜೀವವನ್ನೇ ಪಣವಾಗಿಟ್ಟು ಹೋರಾಡುವವನು ಗಂಡು. ಆದರೆ ಕೌರವರಿಗೆ ಹೆದರಿ ಸಂಧಿ ಎಂಬ ನಿರ್ಣಯಕ್ಕೆ ನೀವು ಬಂದಿದ್ದೀರಲ್ಲ ಎಂದು ಗೋಗರೆಯುತ್ತಾಳೆ. ಆವಾಗ ಭೀಮಸೇನ, ಎನ್ನಿದಿರೂ ನೀನು ಅಳಲುವುದು ಬೇಡ, ನಿನಗೆ ನಾನೊಬ್ಬನೇ ಗಂಡನಲ್ಲ, ಇನ್ನು 4 ತಿಳುಹು ಯಮಜಗೆ ಪಾರ್ಥಗೆ ನಕುಲ ಸಹದೇವರಿಗೆ, ಅವರನ್ನು ರೋಷವೇಳಿಸಿ ನಿನ್ನ ಕಾರ್ಯವನ್ನು ಪೂರೈಸಿಕೋ ಎಂದು ಕೇಳಿಕೊಂಡಾಗ ಅವರಲ್ಲಿ ಹೇಳಿ ನಾನೇನು ಮಾಡಲಿ, ನನ್ನ ಪ್ರೀತಿಯ ಪತಿಯಾದಂತಹ ನೀನಲ್ಲದೆ ನನಗಿನ್ಯಾರಿದ್ದಾರೆ ಎಂದು ಮತ್ತೂ ಕೂಡ ಗೋಗರೆದು ಹಲುಬುತ್ತಾಳೆ ದ್ರೌಪದಿ. 6 ಸುಪ್ರೀತರು ತಿಳು ಯಮ ಜಗ ನೀ ತಿಳುಗು ಯಮ ಜಗ ನರಗೆ ಕೃಷ್ಣನ ಒಲಿಸಿ ನಕುಲಾದಿಗಳನ್ನು ರೇ ಮೂದಲಿಸಿ ರೋಷವ ನೇಳಿಸನಲೆಂದಳು ಸರೋಜಾಕ್ಷಿ. ಆ ಹೋರು ಸುಪ್ರೀತರು ನೀ ಹೊರ ತಿನ್ನ ಆರೋ ಸುಪ್ರೀತರು ನೀ ಹೊರ ತಿನ್ನ ಆರು ಕಾಯ್ವರು ಆರೋ ಕಾಯ್ವರು ಹೆಣ್ಣು ಜನ್ಮ ವಸುಡಲಿ ಕಾಯ್ವರು ಹೆಣ್ಣು ಜನ್ಮ ವಾಸುಡಲಿನ್ನು ಊರಿ ಬಾಧೆಗೆ ಸಂದೆನೋ ಊರಿ ಬಾಧೆಗೆ ಸಂದೆನೋ ಧರ್ಮ ಸಂಭವನು ಶಾಸ್ತ್ರಾರ್ಥ ಸದ್ಧರ್ಮದಿಂದಿರುತ್ತೀವನು ನಿಮ್ಮನು ಜರು ಬರಿಗೆ ಈ ಬಗೆಗೆ ಕೈಯಲ್ಲಿರುವಂತಹ ಗದೆಯೇ ಭಾರವಾಗಿ ಹೋಯಿತು, ನನಗೆ ಧೈರ್ಯವೇ ಇಲ್ಲ, ಅಣ್ಣನ ಆಜ್ಞೆಯನ್ನು ನಾನು ಮೀರುವುದಿಲ್ಲ, ಏನು ಹೇಳಿದರೂ ಕೂಡ ನೀನೆಂದಂತೆ ಕೌರವನಲ್ಲಿ ಯುದ್ಧಕ್ಕೆ ನಾನು ಸಿದ್ಧನಾಗುವವನಲ್ಲ, ಏನು ಬೇಕಾದರೂ ಮಾಡಿಕೋ ಎಂಬ ಹಾಗೆ ದ್ರೌಪದಿಯ ಮಾತನ್ನು ತಿರಸ್ಕರಿಸಿದಂತಹ ಭೀಮನನ್ನು ನೋಡಿ ದ್ರೌಪದಿ ಸಿಟ್ಟುಗೊಳ್ಳುತ್ತಾಳೆ. ನೀನು ಗಂಡುಗಲಿಯಲ್ವೇ, ನಿನಗೆ ಮಾಡಿದಂತಹ ಪ್ರತಿಜ್ಞೆ ನೆನಪಿಲ್ಲವೇ, ಬಿಚ್ಚಿದಂತಹ ನನ್ನ ಮುಡಿಯನ್ನು ಕಟ್ಟುವಂತಹ ಆ ದಿಟ್ಟತನವಾಗಲಿ ಧೈರ್ಯವಾಗಲಿ ನಿನಗಿಲ್ವೇ? ಹಾಗಾದರೆ ನನ್ನ ಸೀರೆಯನ್ನು ನೀನುಟ್ಟುಕೋ, ಬಳೆಯನ್ನು ತೊಟ್ಟುಕೋ, ನಾನು ಅಭಿಮನ್ಯುವೆ ಮೊದಲಾದಂತಹ ಕುಮಾರಕರನ್ನು ಕೂಡಿ ಸಹದೇವನನ್ನೂ ಕೂಡ ಒಂದಿಗೆ ಕರಕೊಂಡು ಕೌರವಾದ್ಯರನ್ನು ಕೊಲ್ತೇನೆ ಎಂಬಾಗ ಭೀಮ ಸಿಟ್ಟುಕೊಳ್ತಾನೆ. ಈಗ ಅಹಹ ಪವನ ಜಗಂಡುಗಲಿನಿ, ಅಹಹ ಪವನ ಜಗಂಡುಗಲಿನಿ, ನುಡಿಯನ್ನು ಕೇಳಿದಂತಹ ಭೀಮಸೇನ ಸಿಟ್ಟುಕೊಳ್ಳುತ್ತಾನೆ. ಸಂಧಾನ ಇಲ್ಲ, ಸಂಗ್ರಾಮವೇ ಎಂಬ ತೀರ್ಮಾನಕ್ಕೆ ಬರುತ್ತಾನೆ. ಕೃಷ್ಣನಲ್ಲಿ ಕೋಪೋದ್ರಿಕ್ತನಾಗಿ, ಎಲವೋ ಕಂಸಾಂತಕನೇ, ಎಲವೋ ಕಂಸಾಂತಕನೇ, ಮತಬೇರಾಯಿತು. ಕೌರವನಲ್ಲಿ ಯುದ್ಧವೇ ಸರಿ, ಧರ್ಮಜನಿಗೆ ಕೌರವನಲ್ಲಿ ಸಂಧಿ ಬೇಕಾದರೆ ಮಾಡಿಕೊಳ್ಳಲಿ, ನಾನು ನನಗೆ ಬೇಕಾದಂತಹ ಊರನ್ನು ನಾನೇ ಪಡಕೊಳ್ಳುತ್ತೇನೆ ಎಂಬ ಹಾಗೆ ಭೀಮ ಸಿಟ್ಟಿಗೇಳ್ತಾನೆ. ಇದೇನು ಹೀಗಾಯಿತು? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರ ಮತ ಒಟ್ಟಾಗಿ ಒಂದೇ ರೀತಿಯಲ್ಲಿ ಇಲ್ಲ ಎಂಬ ಕಾರಣಕ್ಕಾಗಿ ಪುನಃ ಧರ್ಮರಾಯನಲ್ಲಿ ಕೃಷ್ಣ ಕೇಳಿದಾಗ, ಏನು ಮಾಡೋಣ, ನನಗೆ ಸಂಧಿಯಾಗಬೇಕು ಅಂತೇಳಿ ಉಂಟು, ಆದರೆ ತಮ್ಮಂದಿರು ದ್ರೌಪದಿ ಹೇಗೆ ಹೇಳುತ್ತಾರೋ ಆದರೆ ಸಂಧಿ ಮಾಡು, ಆಗದೇ ಇದ್ರೆ ಯುದ್ಧ ನಿರ್ಣಯ ಮಾಡಿ ಬಾ ಎಂಬ ಹಾಗೆ ಕೃಷ್ಣನಲ್ಲಿ ಹೇಳ್ತಾನೆ. ದ್ರೌಪದಿ ಕೃಷ್ಣ ಸಂಧಾನಕ್ಕಾಗಿ ಹೊರಡುವಂತಹ ಸಮಯದಲ್ಲಿ ಬಂದು ಕಾಲು ಹಿಡ್ಕೊಂಡು, ಕೃಷ್ಣ, ನನ್ನ ಓಲೆ ಭಾಗ್ಯವನ್ನು ಉಳಿಸಬೇಕು, ನನ್ನ ಬಿಚ್ಚಿದ ಮುಡಿಯನ್ನೊಮ್ಮೆ ನೋಡು, ಇದನ್ನು ಕಟ್ಟಿಸಬೇಕು ಎಂಬಂತೆ ಗೋಗರೆಯುತ್ತಾಳೆ. ತಂಗಿ, ನೀನು ಅಳಲುವುದು ಬೇಡ, ನಿನ್ನಿಚ್ಛೆಯಂತೆ ನಿನ್ನ ಮುಡಿಯನ್ನು ಕಟ್ಟಿಸುವ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಎಂಬ ಧೈರ್ಯವನ್ನು ದ್ರೌಪದಿಗೆ ಹೇಳಿ ಕೃಷ್ಣ ಸಂಧಾನಕ್ಕಾಗಿ ರಥವೇರಿ ಕೌರವನಲ್ಲಿಗೆ ಹೊರಡುತ್ತಾನೆ. ಇನ್ನು ಮಂಗಲ ಪದ್ಯ. ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇತ್ರಿಯಂಬಿಕೇ ದೇವಿ ನಾರಾಯಣಿ ನಮೋಸ್ತುತಿ ನಾರಾಯಣಿ ನಮೋಸ್ತುತಿ ನಮೋಸ್ತುತಿ. ಮಂಗಲ ಜಯ ಜಯ ರಾಘವ ಗೇ ಜಯ ಮಂಗಲ ಶ್ರೀ ಕೃಷ್ಣನಿ ಹತ್ತವತಾರರಿ ಭಗುದರ ಸಲಗುವ ಹತ್ತವತಾರದಿ ಭಕ್ತರ ಸಲಗುವ ಭಕ್ತರ ಸಲಗುವ ಪುರಂದರ ವಿಠಲನಿಗೆ ಕರ್ತುಷಿ ಪುರಂದರ ವಿಠಲನಿಗೆ ವಿಠಲನಿಗೆ ಕೃಷ್ಣನಿಗೆ ಹತ್ತವತಾರದೆ ಭಕ್ತರ ಸಲಗುವ ಹತ್ತು ಅವತಾರದಿ ಭಕ್ತರ ಸಲಗುವ ಕರ್ತುಷಿ ಪುರಂದರ ವಿಠಲನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ಮಂಗಲೋ ಭೂಷಣನ ಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಇದುವರೆಗೆ ಶ್ರೀಕೃಷ್ಣ ಸಂಧಾನ ಪೂರ್ವಭಾಗ ಸಮರ ಸನ್ನಾಹ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಮಾದಕಟ್ಟೆ ಈಶ್ವರ ಭಟ್, ಮದ್ದಳೆ ಗುಣ್ಯರ್ಕ ರಾಮಕೃಷ್ಣ ಭಟ್, ಚೆಂಡೆ ದಂಬೆ ಈಶ್ವರ ಶಾಸ್ತ್ರಿ, ನಿರೂಪಣೆ ಗುಣ್ಯರ್ಕ ಈಶ್ವರ ಭಟ್. ಅಪರಾಧ ವಯಸ್ಸಿನ ಹೆಣ್ಣು ಮಕ್ಕಳ ವಿವಾಹ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಬಾಲ್ಯ ವಿವಾಹ ತಡೆಗಾಯ್ದೆ 2006 ಪ್ರಕಾರ ವಧುವಿನ ಪೋಷಕರು, ವರ ವರನ ಪೋಷಕರು, ಮದುವೆ ನಡೆಸಿದವರು, ಮದುವೆಗೆ ಸಹಕರಿಸಿದವರು, ಜೊತೆಗೆ ಮದುವೆಗೆ ಬಂದವರು ಜೈಲು ಪಾಲಾಗುತ್ತಾರೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಪ್ರೋತ್ಸಾಹಿಸದಿರಿ ಭಿಕ್ಷಾಟನೆಯನ್ನು, ನೀಡದಿರಿ ಭಿಕ್ಷೆಯನ್ನು. ಮಕ್ಕಳನ್ನು ಭಿಕ್ಷಾಟನೆಗೆ ಬಳಸಿಕೊಂಡಲ್ಲಿ 5 ವರ್ಷದವರೆಗೆ ಜೈಲು ಹಾಗೂ 1,00,000 ದಂಡ ವಿಧಿಸಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ.

ಮೂರುತಿ ಕಣ್ಣ ಮುಂದೆ ನಿಂತಿದಂತಿದೆ ನಿಂತಿದಂತಿದೆ ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಿದಂತಿದೆ